ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ. ದೇಶದಲ್ಲಿ 13 ಲಕ್ಷ ಕ್ಷಯ ರೋಗಿಗಳ ಪತ್ತೆ, ಡಾಕ್ಟರ್ ಮನ್ಸುಖ್ ಮಾಂಡವಿಯ. ರಾಜ್ಯದ 8 ಜಿಲ್ಲೆಗಳಲ್ಲಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಭೂಮಿಯ ತಾಪಮಾನ ಹೆಚ್ಚುತ್ತಿದೆ, ಜಾಗೃತರಾಗೋಣ. ಗಿಡ ಮರ ಪಕ್ಷಿ ಸಂಕುಲ ಒಟ್ಟು ಪರಿಸರ ಉಳಿದರೆ ನಮ್ಮ ಉಳಿವು. ಪರಿಸರದ ಉಳಿವು ಯಾರಿಂದ? ನನ್ನಿಂದ, ನನ್ನಿಂದ, ನನ್ನಿಂದ. ಇದು ಪ್ರತಿಯೊಬ್ಬನ ಧ್ಯೇಯ ಮಂತ್ರವಾಗಲಿ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನೇಗಿಲೆ ಮಡಿತ ವಿಷಯ ಮೀನು ಕೃಷಿಯಲ್ಲಿ ಕಳೆಯಿಂದ ಬೆಳೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ಎ ವಿ ಸ್ವಾಮಿ, ಸಹ ಪ್ರಾಧ್ಯಾಪಕರು, ಮೀನುಗಾರಿಕೆ ವಿಭಾಗ, ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಮೂಡಿಗೆರೆ. ನಂತರ ಸಿರಿಧಾನ್ಯಗಳ ಮಹತ್ವ ಹಾಗೂ ಸಿರಿಧಾನ್ಯಗಳಲ್ಲಿ ಔಷಧೀಯ ಗುಣಗಳು, ಈ ಕುರಿತು ಹಿರಿಯೂರು ಬೊಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಡಿ ಶಶಿಕಲಾ ಬಾಯಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6 डिजिट अल्फा न्यूमेरिक HUID कोड देखकर ही खरीदारी करें. जागो ग्राहक जागो. उपभोक्ता मामले विभाग, भारत सरकार. ರೈತ ಬಾಂಧವರಿಗೆ ನಮಸ್ಕಾರ. ನಾನು ಎ ವಿ ಸ್ವಾಮಿ, ಸಹ ಪ್ರಾಧ್ಯಾಪಕರು, ಮೀನುಗಾರಿಕೆ ವಿಭಾಗ, ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಮೂಡಿಗೆರೆ. ರೈತ ಬಾಂಧವರು, ಈ ದಿವಸದ ವಿಚಾರಗಳನ್ನು ತಾವು ಗಮನಿಸಿದ್ರೆ ಕಳೆಯಿಂದ ಬೆಳೆ ಏನಪ್ಪ ಅದು ಕಳೆಯಿಂದ ಬೆಳೆ ಅಂತ ಅಂತಾರಲ್ಲ, ಕಳೆ ಅಂತೇಳಿ ಎಲ್ಲ ತೆಗೆದಾಕ್ಬೇಕು ಅಂತ ನಾವಂದ್ರೆ ಇದೇನು ಕಳೆಯಿಂದ ಬೆಳೆ ಅಂತೇಳಿ ಹೊಸ ಟಾಪಿಕ್ ಅನ್ನ ಶುರು ಮಾಡಿದ್ರೆ ಅಂತ ಅನ್ಕೊಂತೀರಿ ನಾವು ರೈತ ಬಾಂಧವರು. ಆದ್ರೆ ಮೀನು ಕೃಷಿಯಲ್ಲಿ ಅದರಲ್ಲೂ ಸಹಿತ ಕಳೆಯಿಂದ ಬೆಳೆ ಯಾವ್ದಿರಲಿ ಅಂತ ಅಂದ್ರೆ ಮೀನು ಕೃಷಿಯಲ್ಲಿ ಕಳೆಯಿಂದ ಬೆಳೆ, ಇದು ಅದ್ಭುತವಾದ ವಿಚಾರ. ಈಗ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಕಳೆಯಿಂದ ಬೆಳೆ ಅಂತ ಅಂದಾಗ ಎಷ್ಟೋ ಜನ ಅಂತಂದ್ರೆ ಸರ್ ಮೀನುಗಳಿಗೆ ಬೇರೆ ಬೇರೆ ಆಹಾರ ಹಾಕ್ಬೇಕು, ಫುಡ್ ಹಾಕ್ಬೇಕು, ಮೀನು ಬೇರೆ ಮೀನು ತಿಂದಾಕ್ತವೆ ಇದನ್ನೆಲ್ಲ ಹೇಳ್ತಾರೆ. ಆದ್ರೆ ಈಗ ಹೊಸ ತಳಿ, ಅನಾದಿ ಕಾಲದಿಂದಲೂ ಈ ತಳಿ ಇದೆ, ಆದ್ರೆ ಜನಗಳಲ್ಲಿ ಪರಿಚಯ ಕಡಿಮೆ ಇತ್ತು. ಹಾಗಾಗಿ ಈ ಮೀನನ್ನು ನಾವು ಅದಕ್ಕೇನೆ ಏನಂತೀವಿ ಅಂತಂದ್ರೆ ಹುಲ್ಲುಗೆಂಡೆ ಅಂತ, ಅಥವಾ ಗ್ರಾಸ್ ಕಾರ್ಪ್, ಹುಲ್ಲುಗೆಂಡೆ ಮೀನು. ಯಾಕೆ ಇದನ್ನ ಹುಲ್ಲುಗೆಂಡೆ ಮೀನು ಅಂತ ಅಂತಾರೆ? ಈ ಮೀನು ಏನ್ ಮಾಡುತ್ತೆ, ಕೆರೆನಲ್ಲಿ ಇರ್ತಕ್ಕಂತ ಕಳೆಗಳು ಪ್ರಾರಂಭದಲ್ಲಿ ಏನ್ ಮಾಡ್ತಾರೆ, ಅಜೋಲ್ಲ, ವ್ಯಾಲ್ಸಿನೇರಿಯಾ, ಹೈಡ್ರಿಲ್ಲ, ಏನು ನೀರಿನಲ್ಲಿ ಜಲಕಳೆಗಳು ಅಥವಾ ಅಂತ ನಾವೇನ್ ಕರಿತೀವೋ ಈ ಜಲಕಳೆಗಳೆಲ್ಲವನ್ನು ತಿಂದಾಕ್ಬಿಡುತ್ತೆ. 3 ತಿಂಗಳಾಗ್ತಿದ್ದಂಗೆ ಒಳಗಡೆ ಸಣ್ಣ ಸಣ್ಣ ಪುಟ್ ಪುಟ್ಟ ಹಲ್ಲುಗಳು ಬರ್ತವೆ, ಆ ಹಲ್ಲುಗಳ ಮುಖಾಂತರ ಅಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಕಳೆಗಳನ್ನು ತಿನ್ನುತ್ತೆ. ಅದಾದ್ಮೇಲೆ ಕೆರೆ ಅಂಚಿನಲ್ಲಿರ್ತಕ್ಕಂಥ ಕಾಂಗೋ ಸಿಗ್ನಲ್ಲು, ಗಿನ್ನಿ ಗ್ರಾಸು, ಈ ತರದ ಹುಲ್ಲು ಸೊಪ್ಪುವಿನೆಲ್ಲ ತಿನ್ನುತ್ತೆ. ಇವುಗಳ ಜೊತೆಗೆ ಒಂದು 100 ರಿಂದ 105 ಗ್ರಾಂ ಆಗ್ತಿದ್ದಂಗೆನೆ ಈ ಮೀನುಗಳು ಏನ್ ಮಾಡುತ್ತೆ ಅಂತ ಅಂದ್ರೆ ಹೊರಗಡೆಯಿಂದ ನಾವು ಕೊಡ್ತಕ್ಕಂಥ ಕೆಸುವಿನ ಎಲೆ, ಬಾಳೆ ಎಲೆ, ಗಿನ್ನಿ ಗ್ರಾಸು, ಅಜೋಲ ಸೊಪ್ಪು, ದುರಂಟ ಸೊಪ್ಪು, ಈ ರೀತಿ ಹಲವಾರು ತರದ ಎಲೆಗಳನ್ನ, ಕಳೆಗಳನ್ನ, ಸೊಪ್ಪುಗಳನ್ನ ಮೀನುಗಳಿಗೆ ಕೊಡಬಹುದು. ಈ ರೀತಿ ಮೀನು ಏನ್ ಮಾಡುತ್ತೆ ಅಂತ ಅಂದ್ರೆ 1 ಕೆಜಿ ಮೀನಿತ್ತು ಅಂತ ಅಂದ್ರೆ ಸುಮಾರದು 1.5-2 ಕೆಜಿಯಷ್ಟು ಹುಲ್ಲನ್ನ, ಕಳೆಯನ್ನ ತಿಂದಾಕತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಇಡೀ ಕೆರೆನಲ್ಲೇ ಕಳೆ ತುಂಬಿಕೊಂಡಿದ್ರೆ ಕಳೆ ನಿರ್ಮೂಲನೆ ಆಗುತ್ತೆ, ಕಳೆಯನ್ನೆಲ್ಲ ತಿಂದು ಮೀನಿದು ಮಾಂಸವಾಗಿ ಪರಿವರ್ತನೆ ಹೊಂದುತ್ತೆ. ಹೌದು, ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಏನಾಗುತ್ತೆ, ಮೀನು ಒಂದೂವರೆ ವರ್ಷಕ್ಕೆ ಕನಿಷ್ಠ 1 ಕೆಜಿಯಿಂದ 4.5 ಕೆಜಿ ವರೆಗೂ ಬಂದಿದೆ ರೈತ ಬಾಂಧವರ ಕೃಷಿ ಹೊಂಡಗಳಲ್ಲಿ. ಅದೇ ಬಯಲುಸೀಮೆಗೆ ಬಂದ್ರೆ ಏನಾಗುತ್ತೆ, ಒಂದೇ ವರ್ಷಕ್ಕೆ 2 ಕೆಜಿಯಿಂದ 6.5 ಕೆಜಿ ವರೆಗೂ ಬೆಳೆಯುತ್ತೆ. ಏನಕ್ಕೆ ಅಂತಂದ್ರೆ ಬಯಲುಸೀಮೆ ಭಾಗದಲ್ಲಿ ಟೆಂಪರೇಚರ್ ತಾಪಮಾನ ಜಾಸ್ತಿ ಇರುತ್ತೆ, ಮಲೆನಾಡು ಭಾಗದಲ್ಲಿ ತಾಪಮಾನ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಮಲೆನಾಡು ಭಾಗಕ್ಕಿಂತ ಬಯಲುಸೀಮೆ ಭಾಗದಲ್ಲಿ ಮೀನುಗಳ ಬೆಳವಣಿಗೆ ಅದ್ಭುತವಾಗಿ ಬರುತ್ತೆ. ಹಾಗಾಗಿ ಕಳೆ ಇರ್ತಕ್ಕಂಥ ಕೆರೆಗಳನ್ನ ಜೈವಿಕ ಕಳೆ ನಿಯಂತ್ರಣಕ್ಕೋಸ್ಕರವಾಗಿನೇ ಈ ಹುಲ್ಲುಗಂಡೆ ಮೀನನ್ನ ಬಳಸ್ತಾರೆ. ಈ ಹುಲ್ಲುಗಂಡೆ ಮೀನೊಂದು ಇನ್ನೊಂದು ವಿಶೇಷ ಗುಣ ಏನು ಅಂತ ಅಂದ್ರೆ, 1 ಕೆಜಿ ಇರ್ತಕ್ಕಂಥ ಮೀನು 1.5 ಕೆಜಿ ಹುಲ್ಲು ಸೊಪ್ಪನ್ನು ತಿಂದಾಗ ಅದರಿಂದ ಬರ್ತಕ್ಕಂಥ ತ್ಯಾಜ್ಯ ಏನಿದೋ, ಈ ತ್ಯಾಜ್ಯ ಅರ್ಧ ಜೀರ್ಣ ಆಗಿರುತ್ತೆ, ಇನ್ನರ್ಧ ಜೀರ್ಣ ಆಗಲ್ಲ. ಈ ರೀತಿ ಅರೆ ಜೀರ್ಣಾವಸ್ಥೆಯಲ್ಲಿ ಇರ್ತಕ್ಕಂಥ ತ್ಯಾಜ್ಯವನ್ನ ನೀರಿಗೆ ಬಿಡುತ್ತೆ. ಇದೇನಾಗುತ್ತೆ, ಕೆರೆನಲ್ಲಿ ಒಂದು ಕಡೆ ಕೆರೆ ಫಲವತ್ತತೆಗೂ ಕೂಡ ಇದು ಅನುಕೂಲ ಮಾಡಿಕೊಡುತ್ತೆ. ಅವುಗಳ ಜೊತೆಗೆ ನೀರಿನ ತಳಭಾಗದಲ್ಲಿ ಇರ್ತಕ್ಕಂಥ ಸಾಮಾನ್ಯ ಗಂಡೆ ಏನಿದೆಯೋ, ಈ ಸಾಮಾನ್ಯ ಗಂಡೆ ಮೀನು ಇದರ ತ್ಯಾಜ್ಯವನ್ನ ನೇರವಾಗಿ ಆಹಾರವಾಗಿ ಬಳಸುತ್ತೆ. ಹಾಗಾಗಿ ಹುಲ್ಲುಗೆಂಡೆ ಮತ್ತು ಸಾಮಾನ್ಯ ಗೆಂಡೆ ಅಥವಾ ಗೌರಿ ಗೆಂಡೆ ಅಂತ ನಾವೇನ್ ಕರಿತೀವೋ, ಈ ಎರಡೂ ಮೀನುಗಳು ಒಂದಕ್ಕೆ ಒಂದು ಸಾಮರಸ್ಯದಿಂದ ಇರ್ತವೆ. ಅವುಗಳ ಜೊತೆಗೆ ಒಂದರ ತ್ಯಾಜ್ಯ ಇನ್ನೊಂದು ಮೀನಿಗೆ ಆಹಾರವಾಗಿ ಬಳಕೆ ಆಗೋದ್ರಿಂದ ಈ ಮೀನುಗಳನ್ನ ಒಂದೇ ಕೆರೆನಲ್ಲಿ 3:1 ಪ್ರಮಾಣದಲ್ಲಿ, ಅಂದ್ರೆ 3 ಸಾಮಾನ್ಯ ಗೆಂಡೆ ಅಥವಾ ಗೌರಿ ಮೀನುಗಳ ಜೊತೆಗೆ 1 ಹುಲ್ಲುಗೆಂಡೆ ಮೀನು ಕೊಡ್ತಕ್ಕಂಥ ತ್ಯಾಜ್ಯ ಆಹಾರ ಇದಕ್ಕೆ ಆಹಾರವಾಗಿ ನಾವು ಬಳಸಬಹುದು. ಇವುಗಳ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತ ಅಂದ್ರೆ, ಹುಲ್ಲುಗೆಂಡೆ ಮೀನು ನೀರಿನ ಮೇಲ್ಭಾಗದಲ್ಲಿ ಇರುತ್ತೆ, ಮೇಲ್ ಸಿಗ್ತಕ್ಕಂಥ ಕಳೆಯೆಲ್ಲ ಮೊದಲು ತಿಂದಾಗುತ್ತೆ, ತದನಂತರ ನೀರು ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಕಳೆಗಳನ್ನು ತಿನ್ನುತ್ತೆ, ಆಮೇಲೆ ನೀರಿನ ತಳಭಾಗದಲ್ಲಿ ಇರ್ತಕ್ಕಂಥ ಕಳೆಗಳನ್ನು ತಿನ್ನುತ್ತೆ. ಈ ಮೀನುಗಳು ಯಾವ ರೀತಿ ಅಂತ ಅಂದ್ರೆ ಸ್ಕ್ಯಾವೆಂಜರ್ಸ್ ಅಂತ ಅಂತಾರೆ, ಅಂದ್ರೆ ಇರ್ತಕ್ಕಂಥ ಪಾಚಿದನ್ನೆಲ್ಲವನ್ನ ಕೆರವು ತಿಂತಕ್ಕಂಥ ಗುಣ ಹೊಂದಿರ್ತಕ್ಕಂಥವು ಮತ್ತು ಇದರ ತ್ಯಾಜ್ಯವನ್ನ ತಿಂತಕ್ಕಂಥವು. ಹಾಗಾಗಿ ಮೇಲ್ಪದರದಲ್ಲಿ ಹುಲ್ಲುಗೆಂಡೆ ಮೀನಿತ್ತು ಅಂತ ಅಂದ್ರೆ ತಳಪದರದಲ್ಲಿ ಸಾಮಾನ್ಯ ಗೆಂಡೆ ಮೀನಿರ್ತವೆ. ಹಾಗಾಗಿ ಹುಲ್ಲುಗೆಂಡೆ ಮತ್ತು ಸಾಮಾನ್ಯ ಗೆಂಡೆ ಎರಡೂ ಮೀನುಗಳನ್ನ ನಾವು ಕೆರೆಗಳಲ್ಲಿ ಸಾಕಣೆ ಮಾಡೋದ್ರಿಂದ ರೈತ ಬಾಂಧವರಿಗೆ ಎಕ್ಸ್ಟ್ರಾ ಆಹಾರವನ್ನು ಕೊಡೋದ್ರ ಜೊತೆಗೆ ಅವುಗಳನ್ನು ಕೊಡದೇನೆ ಕೂಡ ಅವರು ಲಾಭದಾಯಕವಾಗಿ ಈ ಕೃಷಿಯನ್ನು ಮಾಡಬಹುದು. ಹೆಚ್ಚಿನ ಮಾಹಿತಿಗೋಸ್ಕರ 82 77 37 41 ನಮಸ್ತೆ, ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರಾ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೆಯದು, ಹೆಣ್ಣಾದ್ರೆ ಕೆಟ್ಟದ್ದು ಅನ್ನುವಂತ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ, ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ, ಯಾವುದೇ ಕಾರಣಕ್ಕೂ ಅವಳು ಹೊರೆಯಾಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣ ಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ, ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಸಿರಿಧಾನ್ಯಗಳ ಮಹತ್ವ ಹಾಗೂ ಸಿರಿಧಾನ್ಯಗಳಲ್ಲಿ ಔಷಧೀಯ ಗುಣಗಳ ಕುರಿತು ಹಿರಿಯೂರು ಬೊಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ಶಶಿಕಲಾ ಬಾಯಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಡಿ ಶಶಿಕಲಾ ಬಾಯಿ ಅವರು ನಮ್ಮೊಂದಿಗೆ ಇದ್ದಾರೆ. ಸಾಕಷ್ಟು ಈ ಒಂದು ಸಿರಿಧಾನ್ಯಗಳ ಮಹತ್ವ ಯಾವ ರೀತಿ ಇದೆ ಇವತ್ತಿನ ಸಂದರ್ಭದಲ್ಲಿ, ಇದರಲ್ಲಿ ಯಾವ ರೀತಿಯಾದಂಥ ಒಂದು ಔಷಧೀಯ ಗುಣಗಳು ಇದ್ದಾವೆ, ಜೊತೆಗೆ ಇತ್ತೀಚೆಗೆ ನಮ್ಮ ಕೃಷಿಕರು ಈ ಒಂದು ಸಿರಿಧಾನ್ಯ ಬೆಳೆದು ಯಾವ ರೀತಿ ಅವನ್ನ ಈ ಒಂದು ಒಕ್ಕಣೆ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಹೇಳಿ, ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ಒಂದು ಸಂದರ್ಭದಲ್ಲಿ. ಮೊದಲಿಗೆ ಸಿರಿಧಾನ್ಯಗಳು ಅಂದ್ರೆ ಏನು? ಎಲ್ಲ ರೈತ ಬಾಂಧವರಿಗೆ ನಮಸ್ತೆ. ಸಿರಿಧಾನ್ಯಗಳ ಬಗ್ಗೆ ಈ ದಿನ ನಾವು ವಿಚಾರ ತಗೊಳ್ಳೋದಾದ್ರೆ, ಸಿರಿಧಾನ್ಯ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತ್ಯಂತ ಹೇಳವಾಗಿ ಬೆಳೀತಾ ಇದ್ದೀವಿ. ಯಾಕೆ ಈ ಸಿರಿಧಾನ್ಯನ ನಾವು ಬೆಳೀತಾ ಇದ್ರೂ ರೈತರು ಮೊದಲು ಬಳಸಬೇಕು, ಬೆಳೆಯನ್ನ ಬಳಸಿದರೆ ಮಾತ್ರ ಅದಕ್ಕೆ ಮಹತ್ವ ಸಿಗುತ್ತೆ. ಅಂದ್ರೆ ಮನೆಯಲ್ಲೇನೆ ಪೋಷಕಾಂಶಗಳ ಮಹತ್ವ ಇದರಿಂದ ನಮಗೆ ಪ್ರತಿ ಕುಟುಂಬಕ್ಕೆ ಸಿಗುವಂತದ್ದು. ಮೊದಲನೇದಾಗಿ ಸಿರಿಧಾನ್ಯಗಳು ಅಂದ್ರೆ ಯಾಕೆ ಇದನ್ನ ಬಳಸಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳೋದಾದ್ರೆ, ಇದು ಮನುಕುಲದ ಒಳತಿಗಾಗಿ, ಆರೋಗ್ಯದ ಏಳ್ಗೆಗಾಗಿ, ಹಾಗೆಯೇ ಮುಂದಿನ ಪೀಳಿಗೆಗಾಗಿ ಅತ್ಯಂತ ಶ್ರೇಷ್ಠವಾದ ಧಾನ್ಯ ನಮ್ಮ ದೇಶಕ್ಕೆ, ಹಾಗೆಯೇ ನಮ್ಮ ದೇಹಕ್ಕೆ ಬೇಕಾಗಿರುವುದು ಸಿರಿಧಾನ್ಯ. ಈ ಸಿರಿಧಾನ್ಯ ಹಿಂದೆ ಇದನ್ನ ಕಿರುಧಾನ್ಯ ಅಂತ ಹೇಳಿ ನಾವು ಕರಿತಾ ಇದ್ವಿ. ಕಾರಣ ಇಷ್ಟೇನೆ, ಇದು ಗಾತ್ರದಲ್ಲಿ ಚಿಕ್ಕದು, ಪೋಷಣೆಯಲ್ಲಿ ಹಿರಿದು, ಪೋಷಣೆಯಲ್ಲಿ ಹಿರಿಯದಾದ್ರೂ ಕೂಡ ಗಾತ್ರದಲ್ಲಿ ಚಿಕ್ಕದಾಗಿರೋದ್ರಿಂದ ಹಿಂದೆ ಸಿರಿಧಾನ್ಯ ಅಥವಾ ಕಿರುಧಾನ್ಯನ ಬಡವರು ಮಾತ್ರ ಬಳಸುವಂತದ್ದು ಅಂತ ಅದನ್ನ ಹೇಳಲಾಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಏನ್ ಹೇಳ್ತೀವಿ ಉಲ್ಟ ಅಥವಾ ಅಪೋಸಿಟ್ ಆಗಿದೆ. ಅಂದ್ರೆ ಸಿರಿಧಾನ್ಯಗಳನ್ನ ಶ್ರೀಮಂತರು ಬಳಸುವಂತದ್ದು. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಇರುವಂತಹ ತುಂಬಾ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಹೇಳಿದ್ರೆ ಅದರಲ್ಲಿ ನಾವು ಸಕ್ಕರೆ ಪ್ರಮಾಣ ಕಡಿಮೆ ಬಿಡುವಂಥದ್ದು, ಅಂದ್ರೆ ಗ್ಲೂಕೋಸ್ ನಮ್ಮ ರಕ್ತಕ್ಕೆ ಶಕ್ತಿಯಾಗಿ ಬಿಡುಗಡೆ ಆಗುವಂತಹ ಸಕ್ಕರೆ ಪ್ರಮಾಣ ಕಡಿಮೆ. ಅಕ್ಕಿಗೆ ಹೋಲಿಸಿದಾಗ ಅದು 100 to 100 ಬಿಡುಗಡೆ ಆದ್ರೆ ಅದೇ 100 gram ತಗೊಂಡ್ರೆ ಇದರಲ್ಲಿ ಸುಮಾರು 57% ಗ್ಲೂಕೋಸ್ ಅಂದ್ರೆ ಸಕ್ಕರೆ ಪ್ರಮಾಣ ನಮ್ಮ ದೇಹಕ್ಕೆ ಬಿಡುಗಡೆ ಆಗೋದು. ಅಂದ್ರೆ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಹೇಳೋದಾದ್ರೆ ನಮ್ಮ ಬಾಡಿ ಮೆಟಬಾಲಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಬಾಡಿ ಮೆಟಬಾಲಿಕ್ ಆಕ್ಟಿವಿಟಿ ಅನ್ನೋದಾದ್ರೆ ನಾವು ನಮ್ಮ ಚಟುವಟಿಕೆಗೆ ಅನುಗುಣವಾಗಿ ನಾವು ಕೂತಾಗ ಇಷ್ಟೇ ಶಕ್ತಿ ಬೇಕಾಗುತ್ತೆ, ಮಲಗಿದಾಗ ಇಷ್ಟೇ ಶಕ್ತಿ ಬೇಕಾಗುತ್ತೆ, ನಿದ್ದೆ ಮಾಡುವಾಗ ಓಡುವಾಗ ಇಷ್ಟೇ ಶಕ್ತಿ. ಬಾಡಿಗೆ ಚಟುವಟಿಕೆಗೆ ಅನುಗುಣವಾಗಿ ಇದು ಶಕ್ತಿನ ನಮ್ಮ ದೇಹಕ್ಕೆ ಬಿಡುಗಡೆ ಮಾಡೋದ್ರಿಂದ ಈ ಸಿರಿಧಾನ್ಯಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ಅಂದ್ರೆ ಕನಿಷ್ಠ ಪ್ರತಿನಿತ್ಯ ದಿನಕ್ಕೆ 1 ಸಾರಿನಾದ್ರೂ ಬಳಸೋದ್ರಿಂದ ಸಿರಿಧಾನ್ಯಗಳನ್ನ ನಾವು ಮೊದಲು ಬೆಳೆಸಿದ್ದ ರೈತರು ಬಳಸಬೇಕು. ಯಾಕೆ ಬಳಸ್ತಾ ಇಲ್ಲ ಅಂತ ನೋಡೋದಾದ್ರೆ ಸಿರಿಧಾನ್ಯಗಳು ಗಾತ್ರ ಚಿಕ್ಕದಾಗಿರೋದ್ರಿಂದ ಅದಕ್ಕೆ ಸಿಪ್ಪೆ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ. ಸಿಪ್ಪೆ ಗಟ್ಟಿಯಾಗಿ ಅಂಟ್ಕೊಂಡಿರೋದ್ರಿಂದ ಹಿಂದೆ ಬರಗಾಲ ಆಗುವಂತ ಸಮಯದಲ್ಲಿ ಸುಮಾರು ವರ್ಷಗಟ್ಟಲೆ ಇದನ್ನ ಅದು ತೇವಾಂಶ ಕಡಿಮೆ ಹೀರ್ಕೊಳ್ಳೋದ್ರಿಂದ ಅದು ವಾತಾವರಣದಲ್ಲಿ ಹಾಗೆ ಇಡುವಂತಹ ಗುಣ ಇದರಲ್ಲಿದೆ. ಸಿಪ್ಪೆ ಗಟ್ಟಿಯಾಗಿರೋದ್ರಿಂದ ಇದರಿಂದ ಅಕ್ಕಿನ ಸಿಪ್ಪೆಯಿಂದ ಬೇರ್ಪಡಿಸೋದು ಸ್ವಲ್ಪ ಕಷ್ಟಕರ. ಅಂದ್ರೆ ಭತ್ತಕ್ಕೆ ಹೋಲಿಸಿದರೆ ಅಕ್ಕಿ ಮಾಡೋದು ಸ್ವಲ್ಪ ಕಷ್ಟಕರ. ಸೊ ಈ ನಿಟ್ಟಿನಲ್ಲಿ ನಾವು ಭತ್ತವನ್ನ ಅಕ್ಕಿಯನ್ನಾಗಿ ಸುಲಭವಾಗಿ ಮಾರ್ಪಾಡು ಮಾಡಬಹುದು, ಆದ್ರೆ ಸಿರಿಧಾನ್ಯಗಳನ್ನ ಅಕ್ಕಿಯನ್ನಾಗಿ ಮಾರ್ಪಾಡು ಮಾಡೋದು ಸ್ವಲ್ಪ ಕಷ್ಟಕರ. ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಮಿಲ್ಲೆಟ್ ಡಿ ಹಲ್ಲರ್ ಕಮ್ ಗ್ರೇಡರ್ ಅನ್ನುವಂತ ಯಂತ್ರೋಪಕರಣ ಆಗಿರ್ಬೋದು, ಅಥವಾ ಚಿಕ್ಕದಾಗಿ ನಾವು ಮನೆ ಮಟ್ಟದಲ್ಲಿನೇ ಮಾಡ್ಕೊಳ್ಳೋತೀವಿ ಅನ್ನೋದಾದ್ರೆ ಹ್ಯಾಂಡ್ ಆಪರೇಟೆಡ್ ಮಿಲ್ಲೆಟ್ ಡಿ ಹಲ್ಲರ್ ಅಂತ ಹೇಳಿ ಕೂಡ ಬಳಸಬಹುದು. ಈ ಹ್ಯಾಂಡ್ ಆಪರೇಟೆಡ್ ಮಿಲ್ಲೆಟ್ ಡಿ ಹಲ್ಲರ್ ಆಗಿರ್ಬೋದು ಅಥವಾ ಮಿಲ್ಲೆಟ್ ಡಿ ಹಲ್ಲರ್ ಕಮ್ ಗ್ರೇಡರ್, ಪ್ರತಿಯೊಂದು ಸಿರಿಧಾನ್ಯಗಳಿಗೂ ಇದು ಸೂಕ್ತವಾಗಿರುವಂತದ್ದು. ಒಂದೇ ಒಂದು ಗ್ರೇಡರ್ ನ ಮಾತ್ರ ಚೇಂಜ್ ಮಾಡಿದ್ರೆ, ಗ್ರೇಡರ್ ಅಂತ ಹೇಳಿದ್ರೆ ಆ ಜರಡಿ ಮಾತ್ರ ಒಂದು ಬದಲಾವಣೆ ಮಾಡಿದ್ರೆ ಪ್ರತಿಯೊಂದು ಸಿರಿಧಾನ್ಯಗಳನ್ನ ಒಂದೇ ಮಿಲ್ಲೆಟ್ ಡಿ ಹಲ್ಲರ್ ಕಮ್ ಗ್ರೇಡರ್ ಅಲ್ಲಿ ನಾವು ಅದನ್ನ ಅಕ್ಕಿಯನ್ನಾಗಿ ಮಾರ್ಪಾಡು ಮಾಡಬಹುದು. ಈ ಕೆಲಸವನ್ನ ಮಧ್ಯವರ್ತಿಗಳು ಮಾಡ್ತಾ ಇದ್ದಾರೆ. ಮಧ್ಯವರ್ತಿಗಳು ಮಾಡೋದ್ರಿಂದ ಏನಾಗಿದೆ ಅಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೆಳೆಸಿದಂತಹ ಸಿರಿಧಾನ್ಯಗಳನ್ನ, ಉದಾಹರಣೆಗೆ ನವಣೆ ತಗೊಂಡ್ರೆ ಸುಮಾರು 1 kg ನವಣೆ ಸಿಪ್ಪೆ ಸಮೇತ ಅದು 25-30 rupees kg ಅಥವಾ 25 rupees ಅಂತಾನೆ ತಗೊಂಡ್ರೆ ಅದೇ ನವಣೆನ ಇದನ್ನ ಮಿಲ್ಲೆಟ್ ಡಿ ಹಲ್ಲರ್ ಕಮ್ ಗ್ರೇಡರ್ ಅಥವಾ ಒಕ್ಕಣೆ ಮಾಡಿ ಅದನ್ನ ಸಿಪ್ಪೆನ ತೆಗೆದು ಅದೇ ಮಿಲ್ಲೆಟ್ ಡಿ ಸಿರಿಧಾನ್ಯನ ತುಂಬಾ ಅದ್ಭುತವಾಗಿ ಅದನ್ನ ಪ್ಯಾಕ್ ಮಾಡಿ ಅದ್ರ ಮೇಲೆ ಪ್ಯೂರ್ ಆರ್ಗ್ಯಾನಿಕ್ ಅಂತ ಹೇಳಿ ಅವರು ಲೇಬಲ್ ಮಾಡ್ತಾರೆ. ಲೇಬಲ್ ಮಾಡಿ ಅದನ್ನ ಬಿಗ್ ಬಜಾರ್ ಅಥವಾ ಮೋರ್ ಅಲ್ಲಿ ಅದೇ ಸಿರಿಧಾನ್ಯನ ನವಣೆ ಆಗಿರ್ಬೋದು ಸಾಮೆ ಇರ್ಬೋದು ಇಲ್ಲಿ ಅದೇ ಸಿರಿಧಾನ್ಯನ ಸುಮಾರು 150 rupees 180-200 rupees ವರೆಗೂ ರೈತರು ಅತ್ಯಂತ ಕಡಿಮೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಬೆಳೆಸುವಂತಹ ಇತ್ತೀಚಿನ ದಿನಗಳಲ್ಲಿ ಬೆಳೆಸುವಂತಹ ಬೆಳೆ, ಏಕೈಕ ಬೆಳೆ ಅಂದ್ರೆ ಸಿರಿಧಾನ್ಯಗಳು. ಎಲ್ಲಾ ಹಣ್ಣು ಬೆಳೆ, ತರಕಾರಿ ಬೆಳೆ, ಇತರೆ ಬೆಳೆಗೆ ನಾವು ಹೋಲಿಸಿದಾಗ ಇದು ಅತ್ಯಂತ ಕಡಿಮೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದು, ಅದರ ಜೊತೆಗೆ ಈ ಸಿರಿಧಾನ್ಯಗಳಲ್ಲಿ ಅತ್ಯಂತ ಹೇರಳವಾಗಿರುವಂತಹ ನಾರಿನಂಶ, ಅದೇ ರೀತಿ ಬೇರೆ ಬೇರೆ ಪೋಷಕಾಂಶಗಳನ್ನ ಹೊಂದಿರೋದ್ರಿಂದ ಇದನ್ನ ಹಲವಾರು ರೋಗಗಳಿಗೆ ಭಗವಂತನು ನೀಡಿದಂತಹ ಪರಮ ಔಷಧ ಅಂತ ಹೇಳಿ ಇದನ್ನ ಭಾವಿಸ್ತೇವೆ. ಈಗ ಯಾವ ಯಾವ ಧಾನ್ಯಗಳನ್ನ ನಾವು ಸಿರಿಧಾನ್ಯಗಳು ಅಂತ ಹೇಳಿ ಕರಿಬಹುದು ಮೇಡಮ್? ಸಿರಿಧಾನ್ಯಗಳು ಗಾತ್ರದಲ್ಲಿ ಚಿಕ್ಕದು, ಪೋಷಣೆಯಲ್ಲಿ ಹಿರಿದು. ಅವುಗಳಂದ್ರೆ ರಾಗಿ ನಮಗೆ ಗೊತ್ತೇ ಇದೆ, ಅದೇ ರೀತಿಯಾಗಿ ಸಾಮೆ, ಬರಗು, ಹಾರಕ, ಕೊರ್ಲೆ, ಊದಲು, ಹೀಗೆ ಇತ್ಯಾದಿ ಧಾನ್ಯಗಳನ್ನ ನಾವು ಸಿರಿಧಾನ್ಯ ಅಂತ ಹೇಳಿ ಕರಿತೀವಿ. ಈಗ ಸಿರಿಧಾನ್ಯಗಳನ್ನ ಬೆಳೆದು ಅಂತಂದ್ರೆ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡಿದ್ರೆ ಅಷ್ಟೊಂದು ನಮಗೆ ಲಾಭದಾಯಕ ಆಗಲ್ಲ ಅಂತೇಳಿ ಕೆಲವರ ಒಂದು ರೈತರ ಅಭಿಪ್ರಾಯ ಇದೆ. ಅಂದ್ರೆ ಅಲ್ಪ ಸ್ವಲ್ಪ ಮಟ್ಟಿಗೆ ಬೆಳೆದಂತ ಸಿರಿಧಾನ್ಯಗಳು, ಈಗ ನವಣೆ ಆಗಿರ್ಬೋದು ಅಥವಾ ಸಾವೆ ಆಗಿರ್ಬೋದು, ಇವನ್ನೆಲ್ಲ ಬೆಳೆದಂತ ರೈತರು ಅಂದ್ರೆ ಯಾವ ರೀತಿಯಾದಂತಹ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡಿದ್ರೆ ಉತ್ತಮವಾದ ಒಂದು ಆದಾಯ ಗಳಿಸಬಹುದು ಅಂತ ಹೇಳ್ತೀರಾ? ಸಿರಿಧಾನ್ಯಗಳನ್ನ ಮೌಲ್ಯವರ್ಧನೆ ಅಂದ್ರೆ ಇರುವಂತಹ ಪದಾರ್ಥಗಳಿಗೆ ಅದರ ರೂಪವನ್ನ ಬದಲಾವಣೆ ಮಾಡೋದು ಅಂತ ಹೇಳೋದಾಗಿದೆ. ಅದರ ಮೌಲ್ಯ ದುಪ್ಪಟ್ಟು ಅಥವಾ 10 ಪಟ್ಟು ಕೂಡ ಹೆಚ್ಚು ಮಾಡಬಹುದು. ಈ ರೀತಿಯಾಗಿ ನಮಗೆ ಬೇರೆ ಮೌಲ್ಯವರ್ಧನೆ ಉತ್ಪನ್ನಗಳನ್ನು ಮಾಡ್ಲಿಕ್ಕೆ ಗೊತ್ತೇ ಇಲ್ಲ ಅನ್ನೋರಾದ್ರೂ ಕೂಡ ಈಗ ಸಿರಿಧಾನ್ಯ ಬೆಳೆಸಿದಂತಹ ಸಿರಿಧಾನ್ಯಗಳನ್ನ ಮೊದಲು ಅದನ್ನ ಅಕ್ಕಿಯನ್ನಾಗಿ ಮಾರ್ಪಾಟು ಮಾಡಿ, ಅಂದ್ರೆ ಸಿಪ್ಪೆನ ತೆಗೆದು ಅಕ್ಕಿಯನ್ನಾಗಿ ಮಾಡಬಹುದು ಅಥವಾ ಅದರಲ್ಲಿ ರವಾ ಮಾಡಬಹುದು ಅಥವಾ ಅದರಲ್ಲಿ ಸಿರಿಧಾನ್ಯದ ಹಿಟ್ಟುಗಳನ್ನ ತಯಾರಿಸಬಹುದು. ಈ ಸಿರಿಧಾನ್ಯದ ಹಿಟ್ಟುಗಳಿಂದ ಅನೇಕ ವಿವಿಧ ರೀತಿಯ ಸಿರಿಧಾನ್ಯಗಳ ತಿನಿಸುಗಳನ್ನು ಕೂಡ ತಯಾರಿಸಬಹುದಾಗಿದೆ. ಈ ಸಿರಿಧಾನ್ಯಗಳ ತಿನಿಸುಗಳು ಪ್ರತಿನಿತ್ಯ ನಾವು ಬಳಸಿದ್ದೇ ಆಗಿದ್ರೆ ನಮ್ಮ ಆರೋಗ್ಯದಲ್ಲಿ ತುಂಬಾ ಉತ್ತಮ ಗುಣಮಟ್ಟದ ಆರೋಗ್ಯವನ್ನು ನಾವು ಪಡಿಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ತಾಯಿ ಹಾಲಲ್ಲೂ ಕೂಡ ನಾವು ಅದನ್ನ ಟೆಸ್ಟ್ ಮಾಡಿದಾಗ ವಿಷ ಇದೆ ಅಂತ ಹೇಳಿ ಗೊತ್ತಾಗಿದೆ. ಈ ನಿಟ್ಟಿನಲ್ಲಿ ಅತ್ಯಂತ ಕಡಿಮೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಬೆಳೆಸುವಂತಹ ಸಿರಿಧಾನ್ಯನ ರೈತರು ಮೊದಲು ತಾವೇ ಬಳಸಬೇಕು. ಅಂದ್ರೆ ಮೊದಲು ಅದನ್ನ ಅಕ್ಕಿಯನ್ನಾಗಿ ಮಾರ್ಪಾಟು ಮಾಡಿ ನಂತರ ಅಕ್ಕಿ ರವೆ ಅಥವಾ ಹಿಟ್ಟಿನ ರೂಪದಲ್ಲಿ ಅದನ್ನ ಮಾಡಿದ್ದೇ ಆದ್ರೆ ಮೊದಲನೇ ಹಂತದಲ್ಲಿ ಅದನ್ನ ಪ್ರಥಮ ಸಂಸ್ಕರಣೆ ಅಂತ ಹೇಳ್ತೀವಿ, ಪ್ರಥಮ ಸಂಸ್ಕರಣೆ ಮಾಡಿದ್ದೇ ಆಗಿದ್ರೆ ರೈತರು ಅದನ್ನ ಬೆಲೆಯನ್ನ ದುಪ್ಪಟ್ಟು ಮಾಡಬಹುದಾಗಿದೆ. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ನಾವು ನೋಡಿದೀವಿ ಅನೇಕ ಕಡೆ. ಈಗ ಸಿರಿಧಾನ್ಯಗಳನ್ನ ಬಳಸಿ ಅನೇಕ ಪದಾರ್ಥಗಳನ್ನ ಮಾಡಿ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಿ ಒಳ್ಳೆಯ ಒಂದು ಆದಾಯ ತಗೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ವತಿಯಿಂದ ರೈತ ಮಹಿಳೆಯರಿಗೆ ಏನಾದರೂ ತರಬೇತಿ ಈ ರೀತಿ ಏನಾದರೂ ಕೊಡ್ತಾ ಇದ್ದೀರಾ? ಖಂಡಿತವಾಗ್ಲೂ. 2014 ಸಿರಿಧಾನ್ಯಗಳಲ್ಲಿ, ಅದೇ ರೀತಿಯಾಗಿ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ, ಅಣಬೆ ಕೃಷಿ, ಈ ರೀತಿ ಅಂದ್ರೆ ರೈತರು ಯಾವ ಬೆಳೆಗಳನ್ನ ಬೆಳೀತಾ ಇರ್ತಾರೆ ಅವರಿಗೆ ಯಥೇಚ್ಛವಾಗಿ ಸಿಗುವಂತಹ ಬೆಳೆಗಳು, ಅವುಗಳಲ್ಲಿ ಮೊದಲನೇದಾಗಿ ಮೌಲ್ಯವರ್ಧನೆ ಮಾಡೋದು. 2014 ಈ ರೀತಿ ತರಬೇತಿ ಕೊಡ್ತಾ ಇದ್ದೀನಿ. ಈ ರೀತಿ ತರಬೇತಿ ಕೊಟ್ಟಿರೋದ್ರಿಂದ ಈಗಾಗಲೇ ತುಂಬಾನೇ ಪಾಪ್ಯುಲರ್ ಆಗಿರುವಂತಹ ವಿವಿಧ ಸಂಘಗಳು, ಅಂದ್ರೆ ವಾಣಿ ವಿಲಾಸ್ಪುರದ ಆತ್ಮ ಭದ್ರತಾ ಸ್ತ್ರೀ ಶಕ್ತಿ ಸಂಘ ಆಗಿರ್ಬೋದು ಅಥವಾ ದೊಡ್ಡ ಸಿದ್ದವನಹಳ್ಳಿ ಸಂಘ ಆಗಿರ್ಬೋದು, ಬಾಣಗೆರೆ ಸಂಘ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಸಂಘಗಳಿಗೆ ಸಿರಿಧಾನ್ಯಗಳಲ್ಲದೆ ಅದರ ಜೊತೆಗೆ ಬೇರೆ ತರಕಾರಿ ಬೆಳೆ, ಹಣ್ಣಿನ ಬೆಳೆಗಳಲ್ಲಿ, ಅಣಬೆ ಕೃಷಿಯಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರಿಸೋದು 2014 ಇಂದಿನ ದಿನಗಳವರೆಗೆ ಮೌಲ್ಯವರ್ಧನೆಯನ್ನ ಹೇಳ್ಕೊಡ್ತಾ ಇದ್ದೀವಿ. ಈಗ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳು ಅಂತಂದ್ರೆ ಮಾರ್ಕೆಟ್ನಲ್ಲಿ ಈಗ ಸಾಕಷ್ಟು ಅಂದ್ರೆ ವಿವಿಧ ಒಂದು ಐಟಂಗಳನ್ನ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ, ಯಾವ್ಯಾವ ಮಾಡಬಹುದು ಅಂತ ಹೇಳಿ? ಅಕ್ಕಿ ಹಿಟ್ಟಲ್ಲಿ ನಾವು ಏನೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರಿಸಬಹುದು ಅದೇ ರೀತಿಯಾಗಿ ಎಲ್ಲಾ ಸಿರಿಧಾನ್ಯದಲ್ಲೂ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರಿಸಬಹುದಾಗಿದೆ. ಒಂದು ನವಣೆ ಹಿಟ್ಟು ಸ್ವಲ್ಪ ರಫ್ ಆಗಿರುತ್ತೆ, ಅಂದ್ರೆ ಅಕ್ಕಿ ಹಿಟ್ಟಷ್ಟು ಅದು ಸ್ಮೂತ್ ಆಗಿರಲ್ಲ. ಹಾಗಾಗಿ ನವಣೆ ಹಿಟ್ಟಿಂದ ಅದರ ಜೊತೆಗೆ ಬೇರೆ ಬೇರೆ ಹಿಟ್ಟನ್ನ ಬಳಸಿ ವಿವಿಧ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಹೇಳ್ಕೊಡ್ಲಾಗಿದೆ. ಅದರಲ್ಲಿ 35 ಅಥವಾ 40 ಹೆಚ್ಚು ಮೌಲ್ಯವರ್ಧಿತ ಉತ್ಪನ್ನಗಳನ್ನ, ಪ್ರತಿಯೊಂದು ಅಕ್ಕಿಯಿಂದ ಉತ್ಪಾದಿಸುವಂತಹ ಮೌಲ್ಯವರ್ಧಿತ ಉತ್ಪನ್ನಗಳು ಹೇಗೆ ಮಾಡಬಹುದು ಅದೇ ರೀತಿಯಾಗಿ ಇವುಗಳಲ್ಲೂ ಕೂಡ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಮಾರುಕಟ್ಟೆನಲ್ಲೂ ಈ ಮೌಲ್ಯವರ್ಧಿತ ಉತ್ಪನ್ನಗಳು ಲಭ್ಯವಿದ್ದಾವೆ. ಕಾರಣ ಇಷ್ಟೇ, ಈಗ ನಾವು ಬಳಸುವಂತಹ ಬೇಕರಿ ಪದಾರ್ಥಗಳಲ್ಲಿ ಮೈದಾ ಹೆಚ್ಚಿಗೆ ಬಳಸ್ತಾರೆ. ಆ ಮೈದಾದಲ್ಲಿ ಅತ್ಯಂತ ಕಡಿಮೆ ಶಕ್ತಿ ಇರುತ್ತೆ, ಅದೇ ರೀತಿಯಾಗಿ ಲಾಸ್ಟ್ ಪ್ರಾಡಕ್ಟ್ ಅಥವಾ ಎನರ್ಜಿ ಸಿಗುವಂತಹ ಕೊನೆಯ ಪದಾರ್ಥ ಅಂತ ಹೇಳಿ ನಾವು ಕರಿತೀವಿ. ಆ ಮೈದಾದಿಂದ ಬೇಕರಿಗಳಲ್ಲಿ 90% ಅಥವಾ 95% ಹೆಚ್ಚಿನ ಶೇಕಡ ಪದಾರ್ಥ ಮೈದಾನೇ ಬಳಸೋದ್ರಿಂದ ಆ ಮೈದಾದಿಂದ ಉತ್ಪತ್ತಿಯಾಗುವಂತಹ ಮೌಲ್ಯವರ್ಧಿತ ಉತ್ಪನ್ನಗಳು ನಮ್ಮ ದೇಹಕ್ಕೆ ಎಷ್ಟು ಮಟ್ಟಿಗೆ ನಮಗೆ ಶಕ್ತಿ ಕೊಡುತ್ತೆ ಅಥವಾ ನಮ್ಮ ಜೀರ್ಣಕ್ರಿಯೆ ಎಷ್ಟು ಮಟ್ಟಿಗೆ ನಡೆಯುತ್ತೆ ಅಂತ ಕಂಪೇರ್ ಮಾಡೋದಾದ್ರೆ ಅದು ನಮ್ಮ ದೇಹಕ್ಕೆ ತುಂಬಾ ಅನಾರೋಗ್ಯವನ್ನ ಉಂಟು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಿರಿಧಾನ್ಯಗಳು ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಒಂದೊಂದು ಸಿರಿಧಾನ್ಯದ ಮಹತ್ವನ ಹೇಳ್ತಾ ಹೋದ್ರೆ ಪ್ರತಿಯೊಂದು ಸಿರಿಧಾನ್ಯನೂ ಕೂಡ ಒಂದೊಂದು ಔಷಧೀಯ ಗುಣಗಳನ್ನ ಹೊಂದಿದೆ. ಪ್ರತಿಯೊಂದು ಸಿರಿಧಾನ್ಯವೂ ಕೂಡ ಅದರದೇ ಆದ ಮಹತ್ವವನ್ನು ಹೊಂದಿದೆ. ಎಲ್ಲೆಲ್ಲಿ ನಾವು ಮೈದಾವನ್ನ ಬಳಸ್ತೀವೋ ಅಲ್ಲಲ್ಲಿ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನಾವು ಸಿರಿಧಾನ್ಯಗಳನ್ನ ಅದನ್ನ ಅಕ್ಕಿ ಅಥವಾ ಹಿಟ್ಟು ಅಥವಾ ರವೆ ರೂಪದಲ್ಲಿ ಪ್ರಥಮ ಸಂಸ್ಕರಣೆ ಮಾಡಿ ಆ ಪದಾರ್ಥಗಳು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಕಡೆಗೆ ಸಿಗುವಂತಾದರೆ, ಅಂದ್ರೆ ಯಥೇಚ್ಛವಾಗಿ ಅದರಲ್ಲೂ ಕೂಡ ಬೇಕರಿಗಳಲ್ಲೇ ಬಳಸಿದ್ದೇ ಆದರೆ ನಮ್ಮ ಜಿಲ್ಲೆಯಿಂದ ನಾವು ಸಿರಿ ಕ್ರಾಂತಿಯನ್ನೇ ಮಾಡಬಹುದು ಅಂತ ಈ ನಿಟ್ಟಿನಲ್ಲಿ ಹೇಳಬಹುದಾಗಿದೆ ಸರ್. ಪ್ರಾರಂಭದಲ್ಲಿ ಒಂದು ಮಾತಾಡಿದ್ರೆ ಮೇಡಮ್, ಮೊದಲೆಲ್ಲ ಇದನ್ನ ಸಿರಿಧಾನ್ಯಗಳನ್ನ ಬಡವರು ಬಳಸ್ತಾ ಇದ್ರು, ಈಗೆಲ್ಲ ಶ್ರೀಮಂತರ ಒಂದು ಬಳಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರ, ಯಾಕಪ್ಪ ಅಂತಂದ್ರೆ ಅದರಲ್ಲಿ ಅಂತಹ ಒಂದು ಔಷಧೀಯ ಗುಣಗಳು ಇದ್ದಾವೆ ಅಂತ ಹೇಳಿದ್ರ. ಈ ಒಂದು ಸಿರಿಧಾನ್ಯಗಳಲ್ಲಿ ಯಾವ ರೀತಿಯಾದಂತಹ ಒಂದು ಔಷಧೀಯ ಗುಣಗಳು ಇದ್ದಾವೆ ಇದ್ರ ಬಗ್ಗೆ ಹೇಳಿ ಮೇಡಮ್. ಪ್ರತಿಯೊಂದು ಸಿರಿಧಾನ್ಯದಲ್ಲೂ ಬೇರೆ ಬೇರೆ ರೀತಿಯಾದಂತಹ ಔಷಧೀಯ ಗುಣಗಳಿದ್ದಾವೆ. ಮೊದಲನೇದಾಗಿ ನಾವು ರಾಗಿಯನ್ನ ತಗೊಂಡ್ರೆ ಪ್ರತಿಯೊಬ್ಬರು ರಾಗಿಯನ್ನ ಬಳಸ್ತೀವಿ, ಅದರ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡಲ್ಲ. ರಾಗಿಯನ್ನ ನಾವು ಬಡವರ ಬಂಗಾರ ಅಂತ ಹೇಳಿ ಕರಿತೀವಿ. ಇದು ಬದಲಾದ ಹವಾಮಾನಕ್ಕೆ ತಕ್ಕಂತೆ ಹೊಂದಿಕೊಂಡು ಬೆಳೆಯುವಂತಹ ಸಾಮರ್ಥ್ಯ ಇರೋದ್ರಿಂದ ರಾಗಿಯನ್ನ ಭರವಸೆಯ ಬೆಳೆ ಅಂತ ಹೇಳಿ ಕೂಡ ಕರಿತೀವಿ. ಮುಂದಿನ ಸಿರಿಧಾನ್ಯ ಹೇಳೋದಾದ್ರೆ ಸಾಮೆ, ಅಂದ್ರೆ ಉಂಡವನೇ ಬಲ್ಲ ಸಾಮೆ ಅನ್ನದ ರುಚಿ ಅಂತ ಹೇಳಿ ಹೇಳ್ತೀವಿ. ಸಾಮೆ ಮಾಸ್ಲು ಬಿಳಿ ಬಣ್ಣ ಆಗಿದ್ದು, ಇದರ ಉಪಯೋಗ ಅಂತ ಹೇಳೋದಾದ್ರೆ ಸಂತಾನೋತ್ಪತ್ತಿಯ ಕ್ಷೀಣತೆಯನ್ನು ಕೂಡ ಇದು ಸಮರ್ಪಕಗೊಳಿಸುತ್ತೆ. ಅಂದರೆ ಹೆಣ್ಣು ಮಕ್ಕಳಲ್ಲಿ ಅಂಡಾಶಯದ ಅನಾರೋಗ್ಯವನ್ನ ಸರಿಪಡಿಸುತ್ತೆ. ಅದೇ ರೀತಿಯಲ್ಲಿ ಗಂಡು ಮಕ್ಕಳಲ್ಲಿ ವೀರ್ಯಾಣುಗಳ ಕೊರತೆಯನ್ನು ಕೂಡ ಇದು ಹೋಗಲಾಡಿಸುತ್ತೆ. ಸೊ ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಸಾಮೆ ಅತ್ಯಧಿಕ ಹೆಚ್ಚಿನ ಕಬ್ಬಿಣ ಮತ್ತೆ ಉತ್ತಮ ಗುಣಮಟ್ಟದ ನಾರಿನಂಶ ಹೊಂದಿದೆ. ಕಾಮಲೆ ರೋಗ ಅಂತ ಹೇಳ್ತೀವಿ, ಅಥವಾ ಜಾಂಡಿಸ್ ಅಂತ ಏನು ಹೇಳ್ತೀವಿ, ಈ ರೋಗಕ್ಕೆ ಇದು ಸಾಮೆ ಅತ್ಯುತ್ತಮ ಔಷಧಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಶಸ್ತ್ರಚಿಕಿತ್ಸೆ ಅಂದ್ರೆ ಸರ್ಜರಿ ಆಗಿರೋ ಅಂತವರು ಸಾಮೆಯನ್ನ ಸೇವಿಸಿದೆ ಆದ್ರೆ ಇದರಿಂದ ಕೀವು ಅಥವಾ ನಂಜು ಅಂತ ಹೇಳ್ತೀವಿ ಅದು ಬರೋದನ್ನ ಕಡಿಮೆ ಮಾಡುತ್ತೆ. ಮತ್ತೆ ಕಣ್ಣೂರಿ ಇರೋ ಅಂತವರು, ತಲೆನೋವು, ಮಲಬದ್ಧತೆ ನಿವಾರಣೆ, ಈ ರೀತಿ ವಿವಿಧ ಔಷಧೀಯ ಗುಣಗಳು ಸಾಮೆನಲ್ಲಿದೆ. ಮಕ್ಕಳಲ್ಲೂ ಕೂಡ ಮಕ್ಕಳ ಆಹಾರಗಳಲ್ಲಿ ಬಳಸೋದ್ರಿಂದ ಇದು ಮಕ್ಕಳ ಬೆಳವಣಿಗೆಗೆ ಬಹಳನೇ ಪೂರಕ ಆಹಾರವಾಗಿದೆ. ಹೆಣ್ಣು ಮಕ್ಕಳಲ್ಲಿ ಅಂಡಾಶಯ, ಈಗಾಗಲೇ ಹೇಳಿದಾಗೆ ಅಂಡಾಶಯದ ಅನಾರೋಗ್ಯವನ್ನು ಕೂಡ ಇದು ಸರಿಪಡಿಸುತ್ತೆ. ಮುಂದಿನ ಕಿರುಧಾನ್ಯ ಅಥವಾ ಸಿರಿಧಾನ್ಯ ಹೇಳೋದಾದ್ರೆ ನವಣೆ. ನವಣೆ ಯಾಕೆ ಬಳಸಬೇಕು ಅಂತ ನೋಡೋದಾದ್ರೆ ನರನಾಡಿಗಳಿಗೆ ಶಕ್ತಿ ತುಂಬುವಂತಹ ನವಣೆ. ಈ ನವಣೆ ಧಾನ್ಯ ತೆಳು ಹಳದಿ ಬಣ್ಣದಿಂದ ಕೂಡಿರುತ್ತೆ. ಅದೇ ರೀತಿಯಲ್ಲಿ ಶರೀರದಲ್ಲಿರುವಂತಹ ನರನಾಡಿಗಳನ್ನ ಇದು ಪುನಶ್ಚೇತನಗೊಳಿಸುವುದಲ್ಲದೆ ನಮ್ಮಲ್ಲಿರುವಂತಹ ನರ ದೌರ್ಬಲ್ಯವನ್ನ ನಿವಾರಿಸುತ್ತೆ. ಅಂದ್ರೆ ಮುಷ್ಟಿ ರೋಗ ಅಂತ ಹೇಳ್ತೀವಿ ಆಂಗ್ಲ ಭಾಷೆನಲ್ಲಿ, ಅದನ್ನ ಫಿಟ್ಸ್ ಅಂತ ಹೇಳ್ತೀವಿ. ಈ ನವಣೆ ಬಳಸೋದ್ರಿಂದ ಈ ಫಿಟ್ಸ್ ಕೂಡ ಬರೋದನ್ನ ತಡೆಗಟ್ಟಬಹುದಾಗಿದೆ. ನವಣೆಯಲ್ಲಿ ಪಿಷ್ಟ ಮತ್ತೆ ನಾರಿನಂಶ ಹೇರಳವಾಗಿದೆ, ಹಾಗಾಗಿ ನವಣಕ್ಕಿ ಮಧುಮೇಹ ರೋಗಿಗಳಿಗೆ ಉತ್ತಮ ಆಹಾರ ಆಗಿದೆ. ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ, ಅದೇ ರೀತಿಯಾಗಿ ರಕ್ತದ ಒತ್ತಡನ ನಿಯಂತ್ರಿಸಲಿಕ್ಕೆ ಮತ್ತೆ ಹೃದಯಾಘಾತ ಆಗದೆ ಇರೋ ಹಾಗೆ ತಡೆಗಟ್ಟಲಿಕ್ಕೆ ಇದು ತುಂಬಾನೇ ಉತ್ತಮ ಆಹಾರ ಆಗಿದೆ. ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ, ಇಮ್ಯುನಿಟಿ ಅಂತ ಹೇಳ್ತೀವಿ, ಅದು ಕೂಡ ಹೆಚ್ಚಿಸುತ್ತೆ. ಸಂಧಿವಾತ, ಮಂಡಿ ನೋವು, ಮೈಕೈ ನೋವು, ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ ಮಧುಮೇಹ ವ್ಯಕ್ತಿಗಳಿಗೆ ಈ ನವಣೆ ಸೂಕ್ತ ಆಹಾರ ಆಗಿದೆ. ನವಣೆ ಇದು ಉತ್ತಮ ಗುಣಮಟ್ಟದ ಅಮೈನೋ ಆಸಿಡ್ ಇದರಲ್ಲಿ ಇರೋದ್ರಿಂದ ಮಕ್ಕಳ ಆಹಾರದಲ್ಲಿ ಕೂಡ ಈ ನವಣೆನ ಬಳಸಬಹುದಾಗಿದೆ. ಹೇಳಿದ ಹಾಗೆ ಇದರಲ್ಲಿ ನಾರಿನಂಶ ಮತ್ತೆ ಇತರೆ ಔಷಧೀಯ ಗುಣಗಳು ನವಣೆಯಲ್ಲಿ ಹೇರಳವಾಗಿದೆ. ಮುಂದಿನ ಕಿರುಧಾನ್ಯಕ್ಕೆ ಹೋಗೋದಾದ್ರೆ ಹಾರಕ. ಹಾರಕ ರಕ್ತ ಶುದ್ಧಿ ಮಾಡುವ ಹಾರಕ ಅಂತ ಹೇಳಿನೇ ಕರಿತೀವಿ. ಯಾಕೆ ಹೀಗೆ ಕರಿತೀವಿ ಅಂದ್ರೆ ಇದು ಅತ್ಯಂತ ಕಡಿಮೆ ಮಳೆಯಲ್ಲೂ ಬೆಳೆಯುವ ಹಾರಕಕ್ಕೆ ಬರಗಾಲದ ಮಿತ್ರ ಅಂತ ಕರಿತೀವಿ. ಬರಗಾಲದ ಮಿತ್ರ ಅಂದ್ರೆ ಕಲ್ಲು ಮಿಶ್ರಿತ, ಹಾಳು ಬಿದ್ದಿರೋ ಭೂಮಿ, ಬಂಜರು ಭೂಮಿಯಲ್ಲೂ ಕೂಡ ಇದನ್ನ ಬೆಳೆಯಬಹುದಾಗಿದೆ. ಹಾರಕದ ಅಕ್ಕಿಯಿಂದ ತಯಾರಿಸಿದ ಅನ್ನ ದೇಹಕ್ಕೆ ತಂಪು ನೀಡುತ್ತೆ. ಎಲ್ಲರೂ ಕೇಳ್ತಾರೆ ರೈತರು, ಸಿರಿಧಾನ್ಯಗಳನ್ನ ಬಳಸೋದ್ರಿಂದ ಹೀಟ್ ಆಗುತ್ತೆ ಅಂತ ಹೇಳಿ. ಖಂಡಿತವಾಗ್ಲೂ ಎಲ್ಲಾ ಸಿರಿಧಾನ್ಯ ಬಳಸೋದ್ರಿಂದ ಹೀಟ್ ಆಗಲ್ಲ, ಅದೇ ಈ ಹಾರಕ ಬಳಸೋದ್ರಿಂದ ನಮ್ಮ ದೇಹ ತಂಪು ನೀಡುತ್ತೆ. ಹಾರಕ ಈ ಗುಣದಿಂದ ಇದನ್ನ ಬೇಸಿಗೆಯಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಹಾರಕದ ಅಕ್ಕಿ ಸಕ್ಕರೆ ಕಾಯಿಲೆ ರೋಗ ಇರೋರಿಗೆ ಇದು ಪರಿಪೂರ್ಣ ಆಹಾರ ಆಗಿದೆ. ಹಾರಕದ ಬಳಕೆಯಿಂದ ಮೂಳೆಗಳ ಮಜ್ಜೆಯಲ್ಲಿ ರಕ್ತ ಉತ್ಪತ್ತಿ ಮಾಡುವಂತಹ ಜಾಗ ಕೂಡ ನಿರ್ಮಲಗೊಳಿಸುತ್ತೆ. ದೇಹದ ರಕ್ತ ಕಣವನ್ನ ಶುದ್ಧಗೊಳಿಸುವುದರ ಜೊತೆಗೆ ರಕ್ತದ ಕ್ಯಾನ್ಸರ್ನ ವಿರುದ್ಧ ಕೂಡ ಇದು ಕೆಲಸ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹಾರಕ ಹೆಚ್ಚಿಸುತ್ತೆ. ಅನಿಮಿಯಾ ಅಥವಾ ರಕ್ತಹೀನತೆಯನ್ನ ಹೋಗಲಾಡಿಸುವಂತಹ ಗುಣ ಹಾರಕದಲ್ಲಿದೆ. ಮಹಿಳೆಯರ ಮೆನೋಪಾಸ್ನ ಗೊಂದಲ ಕೂಡ ಇದು ನಿವಾರಿಸುತ್ತೆ. ಮಧುಮೇಹ ಹಾಗೆ ಮಲಬದ್ಧತೆಯನ್ನು ಕೂಡ ಹೋಗಲಾಡಿಸುತ್ತೆ. ದೇಹವನ್ನ ತಂಪಾಗಿ ಮತ್ತೆ ಉತ್ತಮ ನಿದ್ದೆ ಬರುವ ಹಾಗೆ ಹಾರಕ ಅತ್ಯಂತ ಉತ್ತಮ ಔಷಧೀಯ ಗುಣನ ಹೊಂದಿದೆ. ಮುಂದಿನ ಧಾನ್ಯ ಹೋಗೋದಾದ್ರೆ ಊದಲು. ಊದಲಿನಲ್ಲಿ ಗೋಧಿಗಿಂತ 10 ಪಟ್ಟು ಹೆಚ್ಚು ನಾರಿನಂಶ ಇದೆ. ನಾರಿನಂಶ ಇರೋದ್ರಿಂದ ಸಕ್ಕರೆ ರೋಗಿಗಳಿಗೆ ಇದು ಸಂಪೂರ್ಣ ಆಹಾರ ಅಂತ ಹೇಳಿ ಕರಿತೀವಿ. ಊದಲಿನಲ್ಲಿ ಪಿಷ್ಟ, ಕೊಬ್ಬು, ಕ್ಯಾಲ್ಸಿಯಂ ಮತ್ತೆ ರಂಜಕಗಳಿಂದ ಇದು ಸಮೃದ್ಧವಾಗಿರುವಂತಹ ಆಹಾರ. ದೇಹದ ಉಷ್ಣತೆಯನ್ನು ಕೂಡ ನಿಯಂತ್ರಿಸುವುದರ ಜೊತೆಗೆ ಇದು ರೋಗ ರುಜಿನಗಳಿಂದ ನಮ್ಮ ದೇಹವನ್ನ ರಕ್ಷಿಸುತ್ತೆ. ಅಂದ್ರೆ ಪಾಲಿಶ್ ಮಾಡದೇ ಇರುವಂತಹ ಊದಲಿನ ಅಕ್ಕಿಯಲ್ಲಿ, ಹೊರಗಿನ ಅಕ್ಕಿಯಲ್ಲಿ ವಿಟಮಿನ್ ಬಿ ಹೆಚ್ಚಾಗಿರೋದ್ರಿಂದ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನ ಇದು ಊದಲು ಹೆಚ್ಚಿಸುತ್ತೆ. ಊದಲಿನ ನಾರು ನಿರ್ನಾಳ ಗ್ರಂಥಿಯನ್ನ ಸುಸ್ಥಿತಿಯಲ್ಲಿಡುತ್ತೆ. ಅದರ ಜೊತೆಗೆ ಅವುಗಳನ್ನ ಶುದ್ಧೀಕರಿಸಿ ಆ ಗ್ರಂಥಿಗಳನ್ನ ಶಕ್ತಿಯುತವಾಗಿ ಇರಿಸುತ್ತೆ. ಹಳದಿ ಕಾಮಲೆಯಂತಹ ಯಕೃತ್ತಿನ ಕಾಯಿಲೆಗಳಿಗೆ ಇದು ಅತ್ಯಮೂಲ್ಯ ಔಷಧಿ. ಮೂತ್ರಪಿಂಡಗಳ ಶುದ್ಧೀಕರಣಕ್ಕೆ ಕೂಡ ಇದು ತುಂಬಾನೇ ಸಹಕಾರಿಯಾಗಿದೆ. ಮಧುಮೇಹ ಮತ್ತೆ ಹೃದಯ ಸಂಬಂಧಿ ಕಾಯಿಲೆ ಇರುವಂತವರಿಗೆ ಇದು ತುಂಬಾ ಸೂಕ್ತ ಆಹಾರ ಅಂತ ಹೇಳಲಾಗಿದೆ. ದೇಹದ ಉಷ್ಣತೆ ಕೂಡ ಇದರ ಜೊತೆಗೆ ಕಾಪಾಡುತ್ತೆ. ಹೀಗೆ 10 ಹಲವು ಕಾಯಿಲೆಗಳಿಗೆ ಈ ಸಿರಿಧಾನ್ಯಗಳು ಅತ್ಯಮೂಲ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮುಂದಿನ ಧಾನ್ಯ ಅಂದ್ರೆ ಬರಗು. ಬರಗುನ ನಾವು ಆಂಟಿ ಏಜಿಂಗ್ ಅಂತ ಹೇಳಿ ಕರಿತೀವಿ. ಆಂಟಿ ಏಜಿಂಗ್ ಅಂತ ಹೇಳಿದ್ರೆ ಇದು ಪ್ರತಿನಿತ್ಯ ನಾವು ಊಟದಲ್ಲಿ ಬಳಸೋದ್ರಿಂದ ಇದರಿಂದ ವೃದ್ಧಾಪ್ಯವನ್ನ ನಿಧಾನಗೊಳಿಸುವ ಬರಗು ಅಂತ ಹೇಳಿನೆ ಕರಿತೀವಿ. ಬರಗು ಸೇವನೆಯಿಂದ ದೇಹದಲ್ಲಿನ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ, ನರಗಳನ್ನ ಬಲಗೊಳಿಸುತ್ತೆ, ಅದೇ ರೀತಿಯಾಗಿ ಹೃದಯಾಘಾತ ಮತ್ತೆ ಸ್ತನ ಕ್ಯಾನ್ಸರ್ ಅನ್ನ ದೂರವಿರಿಸುತ್ತೆ. ಈ ಬರಗು ಮಳೆ ಕಡಿಮೆ ಆದ್ರೂ ಸಹ ಬರೀ ಇಬ್ಬನಿಗೆ ಬೆಳೆಯುವಂತಹ ಬೆಳೆ ಇರೋದ್ರಿಂದ ಬೆಳೆಯುವಂತಹ ವಿಶಿಷ್ಟ ಸಿರಿಧಾನ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿತ್ಯ ಸೇವಿಸೋದ್ರಿಂದ ಸಹಜ ನಾರಿನ ಅಂಶ ನಮ್ಮ ದೇಹದಲ್ಲಿ ಹೆಚ್ಚಾಗಿ ಮಧುಮೇಹ ರೋಗಗಳಿಗೆ ಇದು ಅತ್ಯುತ್ತಮ ಆಹಾರ ಅಂತ ಹೇಳಿ ಕರೆಯಲಾಗುತ್ತೆ. ಮುಂದಿನ ಧಾನ್ಯದ ಬಗ್ಗೆ ಹೇಳೋದಾದ್ರೆ ಕೊರಲೆ, ಥೈರಾಯ್ಡ್ ಸಮಸ್ಯೆ ನಿವಾರಣೆಗೆ ಕೊರಲೆ ಅತ್ಯುತ್ತಮ ಆಹಾರ. ನಾವು ಸಾಮಾನ್ಯವಾಗಿ ಇದರಲ್ಲಿ ಗ್ಲೂಟೆನ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಗ್ಲೂಟೆನ್ ಯುಕ್ತ ಶಕ್ತಿಯುತ ಆಹಾರ ಬೇಕು ಅಂತ ಡಾಕ್ಟರ್ ಹೇಳಿದಾಗ ಓಟ್ಸ್ನ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಬಳಸಿ ಅದರಲ್ಲಿ ನಾರಿನಂಶ ಹೆಚ್ಚು ಹೊಂದಿದೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕಿಂತ ನಾವು ಬೊಜ್ಜು ಕರಗಿಸ್ಲಿಕ್ಕೆ ಅದೇ ನಾರಿನಂಶ ಹೆಚ್ಚಿ ಮತ್ತೆ ಗ್ಲೂಟೆನ್ ಅಂಶ ಹೆಚ್ಚಾಗಿ ಸೇವಿಸಬೇಕು ಅಂತ ಹೇಳಿದ್ರೆ ಈ ಕೊರಲೆನ ಬಳಸಬಹುದಾಗಿದೆ. ಕೊರಲೆ ಗ್ಲೂಟೆನ್ ಮುಕ್ತ ಧಾನ್ಯವಾದ್ದರಿಂದ ಮಲಬದ್ಧತೆ ಇರುವಂತವರಿಗೆ ಮತ್ತೆ ಸಕ್ಕರೆ ರೋಗಿಗಳಿಗೆ ಇದು ಅತ್ಯುತ್ತಮ ಆಹಾರ. ಇದರಿಂದ ವಿವಿಧ ತಿನಿಸುಗಳನ್ನು ತಯಾರಿಸಬಹುದಾಗಿದೆ. ಕೊರಲೆ ಅಕ್ಕಿಯನ್ನ 3-4 ತಿಂಗಳು ನಿರಂತರವಾಗಿ ಸೇವಿಸಿದ್ದೇ ಆದ್ರೆ ಥೈರಾಯ್ಡ್ ಹಾರ್ಮೋನ್ ಸ್ರವಿಕೆಯನ್ನ ಸುಸ್ಥಿತಿಯಲ್ಲಿ ಇಡಬಹುದಾಗಿದೆ. ಮೇಡಮ್, ಇಷ್ಟೆಲ್ಲ ಒಂದು ಔಷಧೀಯ ಗುಣಗಳು ಇರುವಂತಹ ಈ ಸಿರಿಧಾನ್ಯಗಳನ್ನ ನಮ್ಮ ರೈತರು ಬೆಳಿಬೇಕು ಅಂತಂದ್ರೆ ಇವತ್ತು ಸಿರಿಧಾನ್ಯಗಳ ಒಕ್ಕಣೆ ಮಾಡ್ಬೇಕಂತಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಸಿರಿಧಾನ್ಯಗಳಿಂದ ಕಾಳುಗಳನ್ನ ಬೇರ್ಪಡಿಸೋದು ಬಹಳಷ್ಟು ಸಮಸ್ಯೆಗಳು ಬರ್ತವೆ. ಈ ನಿಟ್ಟಿನಲ್ಲಿ ಇವಾಗಿನ ಒಂದು ಹೊಸ ಹೊಸ ತಾಂತ್ರಿಕ ವಿಧಾನಗಳನ್ನ ಅಳವಡಿಸಿಕೊಂಡು ನಮ್ಮ ಸಿರಿಧಾನ್ಯ ಬೆಳೆಯಂತ ರೈತರು ಯಾವ ರೀತಿ ಇದನ್ನ ಒಕ್ಕಣೆ ಮಾಡಬಹುದು ಅಂತ ಹೇಳ್ತೀರಿ? ಸಿರಿಧಾನ್ಯಗಳನ್ನ ಒಕ್ಕಣೆ ಮಾಡುವ ನಿಟ್ಟಿನಲ್ಲಿ ಹೇಳೋದಾದ್ರೆ ಅದು ಈಗಾಗಲೇ ಹೇಳಿದ ಹಾಗೆ ಸಿಪ್ಪೆ ಗಟ್ಟಿಯಾಗಿರೋದ್ರಿಂದ, ಒಂದು ಕಾಳುಗಳು ಚಿಕ್ಕದಾಗಿರೋದ್ರಿಂದ ಸುಲಭವಾಗಿ ಅದು ಬೇರ್ಪಡೆ ಮಾಡೋದು ಸ್ವಲ್ಪ ಕಷ್ಟಕರ. ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಹೇಗೆ ನಾವು ಭತ್ತವನ್ನ ಒಕ್ಕಣೆ ಮಾಡ್ತೀವೋ ಅದು ರಬ್ಬರ್ ರೋಲ್ ಶೆಲ್ಲರ್ ಅಂತ ಹೇಳಿ ಬೇರೆ ಬೇರೆ ಮಿಲ್ಗಳಲ್ಲಿ ನಾವು ಭತ್ತವನ್ನ ಹಾಕಿದಾಗ ನಮ್ಗೆ ಅಕ್ಕಿ ಸಿಗುತ್ತೆ. ಪುಡಿ ಆಗಿದಂತಹ ಅಕ್ಕಿ ಆದ್ರೆ ನಮ್ಗೆ ಇಷ್ಟ ಆಗಲ್ಲ. ಅಂದ್ರೆ ಸಂಪೂರ್ಣವಾಗಿ ಅಕ್ಕಿನೇ ಸಿಗ್ಬೇಕು ಅನ್ನೋಂತ ಒಂದು ನಿಟ್ಟಿನಲ್ಲಿ ನಾವು ಒಕ್ಕಣೆ ಮಾಡೋದು. ಈ ಭತ್ತ ಹೇಗೆ ಅಕ್ಕಿಯನ್ನಾಗಿ ಮಾರ್ಪಾಟ್ ಮಾಡ್ತೇವೋ ಅದೇ ರೀತಿಯಲ್ಲಿ ಈ ಸಿರಿಧಾನ್ಯಗಳನ್ನ ಅದರಿಂದ ಸಿಪ್ಪೆಯನ್ನ ತೆಗೆದು ಅದು ಸಂಪೂರ್ಣವಾದ ಅಕ್ಕಿಯನ್ನ ಪಡ್ಕೊಳ್ಳುವಂಥದ್ದು. ಒಂದು 8-10 ಗಂಟೆಗಳ ಕಾಲ ಈ ಸಿರಿಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನಂತರ ಒಣಗಿಸೋದು. ನೀರಿನಲ್ಲಿ ನೆನೆಸಿ ಒಣಗಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಸಿಪ್ಪೆ ಅತ್ಯಂತ ಸುಲಭವಾಗಿ ಅದನ್ನ ಬೇರ್ಪಡಿಸಬಹುದು. ಆ ನಂತರ ಅದನ್ನ ಮಾಮೂಲಿ ಹೇಗೆ ಒಣಗಿರುವಂತಹ ಸಿರಿಧಾನ್ಯ ಇರುತ್ತೋ ಅದೇ ತೇವಾಂಶಕ್ಕೆ ಸಿರಿಧಾನ್ಯಗಳನ್ನ ನೆನೆಸಿದ್ರು ಕೂಡ ಒಣಗಿಸ್ಬೇಕು. ಒಣಗಿಸಿದ ನಂತರ ಆ ಸಿರಿಧಾನ್ಯಗಳನ್ನ ವಿವಿಧ ಯಂತ್ರೋಪಕರಣಗಳನ್ನ ಬಳಸಿ ಅಂದ್ರೆ ಮಷಿನರೀಸ್ನ ಬಳಸಿ. ಈಗಾಗಲೇ ಹೇಳಿರೋ ಹಾಗೆ ಹ್ಯಾಂಡ್ ಆಪರೇಟೆಡ್ ಮಿಲ್ಲೆಟ್ ಡಿ ಹಲ್ಲರ್ ಅಂತ ಹೇಳಿ ಸುಮಾರು 50-55 ಸಾವಿರ ರೂಪಾಯಿಗಳಲ್ಲಿ ಇದು ಹ್ಯಾಂಡ್ ಆಪರೇಟೆಡ್ ಮಿಲ್ಲೆಟ್ ಡಿ ಹಲ್ಲರ್ ಸಿಗುತ್ತೆ. ಅದು ಚಿಕ್ಕ ಪ್ರಮಾಣದಲ್ಲಿ ಹಳ್ಳಿಗಳಲ್ಲಿ ತಾವೇ ಬೆಳೆದಂತಹ ರೈತರು ಅದನ್ನ ಪರ್ಚೇಸ್ ಮಾಡಿ ಅಲ್ಲೇ ಬಳಸಬಹುದು. ನಂತರ ರೈತ ಯಂತ್ರಧಾರೆ ಅಂದ್ರೆ ಕಸ್ಟಮ್ ಹೈರಿಂಗ್ ಸೆಂಟರ್ ಅಲ್ಲಿ ರೈತರು ಹೇಗೆ ಪರ್ ಅವರ್ ಬೇಸಿಸ್ ಯಂತ್ರೋಪಕರಣಗಳನ್ನ ತಗೊಂಡ್ ಬಂದು ಅವರು ಬಳಸ್ತಾರೋ ಅದೇ ರೀತಿಯಾಗಿ ಹೋಗಿ ಮಿಲ್ಲೆಟ್ ಡಿ ಹಲ್ಲರ್ ಕಮ್ ಗ್ರೇಡರ್ ಅನ್ನೋದು 120,000 ಆಗುತ್ತೆ. ಇಂತಹ ಮಷೀನು ಕೂಡ ಅಲ್ಲಿ ಇಡುವಂತದ್ದು ಇಲ್ಲ. ನಾವು ನಮ್ಮ ಸ್ವಂತಕ್ಕೆ ನಾವು ಖರೀದಿ ಮಾಡ್ತೀವಿ ಅನ್ನುವಂತಹ ರೈತರು ಕೂಡ ಕ್ಲೀನ್ ಮಾಡುವಂತದ್ದು, ಸಿಪ್ಪೆನ ಬೇರ್ಪಡಿಸುವಂತಹ ಮಷೀನು, ಎಲ್ಲಾ ಯಂತ್ರೋಪಕರಣಗಳನ್ನು ತಾವೇ ಅಂದ್ರೆ 50% ಸಬ್ಸಿಡಿ ಮತ್ತೆ 50% ದುಡ್ಡನ್ನ ಕಟ್ಟಬೇಕಾಗುತ್ತೆ. ವಿವಿಧ ಯೋಜನೆಗಳಿದಾವೆ. ನಾವು ಯಂತ್ರೋಪಕರಣಗಳನ್ನ ಖರೀದಿ ಮಾಡ್ತೀವಿ ಅನ್ನೋರಾದ್ರೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳಿ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಹೇಳಿ ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ಒಂದು ಜಿಲ್ಲೆ ಒಂದು ಉತ್ಪನ್ನ PMFME ಯೋಜನೆ, ಪ್ರೈಮ್ ಮಿನಿಸ್ಟರ್ ಫಾರ್ಮುಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸ್ ಕಾರ್ಪೊರೇಷನ್ ಅಂತ ಹೇಳಿ ಸಣ್ಣ ಮತ್ತು ಅತಿ ಸಣ್ಣ ಗುಡಿ ಕೈಗಾರಿಕೆಗಳ ಕ್ರಮಬದ್ಧ ನಿಯಮಗೊಳಿಸುವ ಯೋಜನೆ ಅಂತ ಹೇಳಿ ಕರಿತೀವಿ. ಈ ಯೋಜನೆ ಅಡಿನಲ್ಲಿ ಆಹಾರ ಉತ್ಪನ್ನಗಳು, ಸಿರಿಧಾನ್ಯಗಳಲ್ಲದೆ ಶೇಂಗಾ ಉತ್ಪನ್ನ ಆಗಿರಬಹುದು, ಹಣ್ಣಿನ ಮೌಲ್ಯವರ್ಧಿತ ಉತ್ಪನ್ನ ಆಗಿರಬಹುದು, ಬೇರೆ ಬೇರೆ ತರಕಾರಿ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತಹ ಯಂತ್ರೋಪಕರಣಗಳನ್ನ ಈ ಯೋಜನೆ ಅಡಿನಲ್ಲಿ ಖರೀದಿ ಮಾಡಬಹುದು. ಖರೀದಿ ಮಾಡಬಹುದು ಅಂತ ಹೇಳಿದ್ರೆ ಲೋನ್ ಅನ್ನ ಪಡ್ಕೋಬಹುದಾಗಿದೆ. ಈ ಲೋನ್ ಪಡ್ಕೊಳ್ಳೋದೇ ಆದ್ರೆ ಸಂಘದಿಂದ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆಯದು. ಸಂಘದಿಂದ ಅಲ್ಲದೆ ನಾನು ಸ್ವಂತವಾಗಿ ಒಬ್ಬರೇ ಮಾಡ್ತೀವಿ ಅನ್ನೋರಾದ್ರೆ ಜಿಲ್ಲಾ ಮಟ್ಟದಲ್ಲಿ DRPಗಳು ಅಂತ ಹೇಳಿ ಕರಿತೀವಿ, ಅಂದ್ರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿ ಕರಿತೀವಿ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಇರ್ತಾರೆ. ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಆದ್ರೆ ಅವರು 4-5 ಡಾಕ್ಯುಮೆಂಟ್ ಕೇಳ್ತಾರೆ. ಆ ಡಾಕ್ಯುಮೆಂಟ್ ಅವ್ರಿಗೆ ಕೊಟ್ರೆ ಅವರು 10-15 ದಿನಗಳೊಳಗಾಗಿ 50% ಸಬ್ಸಿಡಿ ಮತ್ತೆ 50% ಇವರು ದುಡ್ಡು ಕಟ್ಟಬೇಕಾಗುತ್ತೆ. ಒಬ್ಬರು ಅಪ್ಲೈ ಮಾಡಿದ್ರೆ 10 ಲಕ್ಷದವರೆಗೂ ಅವರಿಗೆ ಹಣದ ಸಹಾಯವನ್ನು ಈ ಯೋಜನೆ ಅಡಿನಲ್ಲಿ ಪಡ್ಕೋಬಹುದಾಗಿದೆ. ಅಥವಾ ನನಗೆ ಇನ್ನ ಜಾಸ್ತಿ ಬೇಕು, 10 ಲಕ್ಷ ಸಾಕಾಗಲ್ಲ ಅನ್ನೋರಾದ್ರೆ ಸಂಘದಿಂದ ಕೂಡ ಅಪ್ಲೈ ಮಾಡಿ ದೊಡ್ಡ ಮಟ್ಟದಲ್ಲಿ ಕೂಡ ಅವರು ಹಣದ ಸಹಾಯವನ್ನು ಪಡ್ಕೋಬಹುದಾಗಿದೆ. ಮೊದಲಿಗೆ ಅವರ ಅಪ್ಲಿಕೇಶನ್ ಅನ್ನ ಜಿಲ್ಲಾ ಮಟ್ಟದಲ್ಲಿ ಅಪ್ಲೈ ಮಾಡಿದ ನಂತರ ಅದು ಕಪೆಕ್ ಅಂತ ಹೇಳಿ ನೋಡಲ್ ಏಜೆನ್ಸಿ ಇದೆ, ಆ ಕಪೆಕ್ ಮೂಲಕ ಅಪ್ಲಿಕೇಶನ್ ಹೋಗಿದ ಮೇಲೆ 10 ಲಕ್ಷಕ್ಕಿಂತ ಹೆಚ್ಚಿನ ಹಣ ಸಹಾಯ ಪಡೆಯುವಂತವರು ನಂತರ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ. ಅಲ್ಲಿ ಅಪ್ಲಿಕೇಶನ್ ಪ್ರೊಸೆಸ್ ಆಗಿ ಅವರ ಹತ್ತಿರದಲ್ಲಿರುವಂತಹ ಬ್ಯಾಂಕಿನ ಡೀಟೇಲು ಮತ್ತೆ ಅವರ ಮೊಬೈಲ್ ಸಂಖ್ಯೆ ಕೊಟ್ಟಿದ್ದೆ ಆದ್ರೆ ಅವರು ಅತಿ ಸುಲಭವಾಗಿ ಯಾವುದೇ ಯಂತ್ರೋಪಕರಣಗಳನ್ನ ಪಡ್ಕೋಬಹುದಾಗಿದೆ. ಒಳ್ಳೇದು ಮೇಡಮ್. ಇಲ್ಲೇ ತನಕ ಈ ಒಂದು ಸಿರಿಧಾನ್ಯಗಳ ಮಹತ್ವ ಹಾಗೂ ಸಿರಿಧಾನ್ಯಗಳಲ್ಲಿ ಔಷಧೀಯ ಗುಣಗಳು ಯಾವ ರೀತಿ ಇದೆ, ಇವನ್ನ ಬಳಸಿದ್ರೆ ಏನೆಲ್ಲ ಒಂದು ಆರೋಗ್ಯದ ಮೇಲೆ ಒಳ್ಳೆಯ ಒಂದು ಪರಿಣಾಮ ಬೀರುತ್ತೆ ಅನ್ನುವಂತ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಿರಿಧಾನ್ಯಗಳ ಮಹತ್ವ ಹಾಗೂ ಸಿರಿಧಾನ್ಯಗಳಲ್ಲಿ ಔಷಧೀಯ ಗುಣಗಳು ಈ ಕುರಿತು ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ಶಶಿಕಲಾ ಬಾಯಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ಪ್ರತಿ ಶುಕ್ರವಾರ ರಾತ್ರಿ 7:45 ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ಇದೀಗ ಕೆ ಯುವರಾಜ್ ಹಾಡಿರುವ ಒಂದು ಜನಪದ ಗೀತೆ. ಬಿದಿರಮ್ಮ ತಾಯಿ ಕೇಳಿ ನೀನಾರಿಗಲ್ಲದವಳೆ, ನೀನಾರಿಗಲ್ಲದವಳೆ, ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ, ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ. ಅದರುತ್ತ ಬೆಳೆದಿತ್ತೆ ರಂಗನಿಗೆ ಕೊಳಲು ಆದೆ, ಕಂದನಿಗೆ ತೊಟ್ಟಿಲಾದೆ ಓಡುವ ಕುದುರೆಯಾದಿ. ನಂದಿಯ ಕೋಲುವಾದೆ ಧಾನ್ಯಗಳ ಕೇರುವಂತ ಮುದ್ದಿನ ಮರವುವಾದೆ ಕಾಳುಗಳ ಕೂಡಿಗಿಡಲು ಕಟ್ಟಿದ ಕಣಜವಾದೆ